ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ಸರಿಯೂ ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕೊಡುವು ಪಡೆವುದು ಸುಖದಿಂದ ಸುರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55 ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18 ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಂಧುಗಳೇ, ಇಂದಿನ ಕಿಸಾನ ವಾಣಿಯಲ್ಲಿ ನರ್ಸರಿ ಗಿಡಗಳ ಬೇಸಾಯ ಜೊತೆಗೆ ತೋಟಗಾರಿಕೆಯನ್ನು ಮಾಡುತ್ತಿರುವ ಸಿದ್ದಾಪುರ ತಾಲೂಕಿನ ಕುಣಜಿಯ ವಾಣಿಶ್ರೀ ಪ್ರಶಾಂತ್ ಗೌಡರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ವಾಣಿಶ್ರೀ ಪ್ರಶಾಂತ್ ಗೌಡರ್ ಇದ್ದಾರೆ. ಇವರು ಸಿದ್ದಾಪುರ ತಾಲೂಕಿನ ಕೋಲ್ ಸಿರ್ಸಿ ಕುಣಜಿಯವರು. ಈಗ ಅವರು ತೋಟಗಾರಿಕೆ ಕೃಷಿ ಜೊತೆಗೆ ಅನೇಕ ಈ ನರ್ಸರಿಗಳನ್ನು ಮಾಡ್ತಾ ಇದ್ದಾರೆ, ಹೂವು ಮತ್ತು ಹಣ್ಣಿನ ಗಿಡಗಳ ನರ್ಸರಿ. ಇದರಲ್ಲಿ ಹೇಗೆ ಆಸಕ್ತಿ ಬಂತು, ಹೇಗೆ ಮಾಡ್ತಾ ಇದ್ದಾರೆ ಮತ್ತು ಅದರ ಗುರಿ ಏನು, ಎಲ್ಲ ವಿಚಾರವನ್ನು ಹೇಳ್ತಾರೆ. ನಮಸ್ಕಾರ ವಾಣಿಶ್ರೀ ಅವರು. ನಮಸ್ಕಾರ ಸರ್. ಈಗ ನಿಮ್ಮ ಹೊಲ ಅಥವಾ ಗದ್ದೆ ಅಥವಾ ತೋಟ ಎಷ್ಟಿದೆ? ನಮ್ದು ಸುಮಾರು 10 ಎಕರೆ ತೋಟ ಇದೆ. ಸ್ವಲ್ಪ ಕಬ್ಬು ಎಲ್ಲ ಬೆಳೆಗಳನ್ನು ಬೆಳೀತಿದ್ದಾರೆ. ನಾವು ಮನೆಯಲ್ಲೇ ಹೂವಿನ ಗಿಡಗಳ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿ ಹಿಂಗೆ ನೆಂಟರ ಮನೆಗೆ ಹೋದಾಗೆಲ್ಲ ನಮಗೆ ಮನೆಯಲ್ಲಿರದೇ ಇರತಕ್ಕಂಥ ಹೂವಿನ ಗಿಡಗಳನ್ನೆಲ್ಲ ತಂದು ಬೆಳೆಸೋವಂಥ ಹವ್ಯಾಸ ನನ್ನಲ್ಲಿತ್ತು. ಅದಕ್ಕೆ ನನ್ನ ಹಸ್ಬೆಂಡ್ ಸಹ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮ್ಮ ಮಾವನವರು ಸಹ ಎಲ್ಲೇ ಹೋದರೂ ಹೂವಿನ ಗಿಡಗಳನ್ನು ತರೋದು, ಅವರು ಒಂದು ಸ್ವಲ್ಪ ಹೂವಿನ ಗಿಡಗಳ ಬೆಳೆಸೋದ್ರ ಬಗ್ಗೆ ಅವರಿಗೂ ಆಸಕ್ತಿ ಇತ್ತು. ನಾನು ಮುಂಚೆಯಿಂದನೂ ತಾಯಿ ಮನೆಯಲ್ಲಿದ್ದಾಗಿಂದನೂ ಹೂವಿನ ಗಿಡಗಳನ್ನು ಬೆಳೆಸೋದು ನನ್ನೊಂದು ಹವ್ಯಾಸವಾಗಿತ್ತು. ನಾನು ಗಂಡನ ಮನೆಗೆ ಬಂದಮೇಲೆ ಸುಮಾರು 5-6 ವರ್ಷಗಳಿಂದ ಹೂವಿನ ಗಿಡಗಳನ್ನು ಬೆಳೆಸಿ ಅಲ್ಲೇ ನನ್ನ ಫ್ರೆಂಡ್ಸ್ ಎಲ್ಲ ಬೇಕಾಗಿದ್ದನ್ನೆಲ್ಲ ತಗೊಂಡು ಹೋಗ್ತಾ ಇದ್ರು. ಸಣ್ಣದಾಗಿ ಶುರು ಮಾಡಿದ್ದ ನರ್ಸರಿ ಈಗ ಸ್ವಲ್ಪ ತಿಂಗಳಿಗೆ 4,000 ರೂಪಾಯಿ ಹಂತಕ್ಕೆ ಬಂದಿದೆ. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಾಡಬೇಕು ಅಂತ ಆಸಕ್ತಿ ಇದೆ. ಹೀಗೆ ನಮ್ಮನೆಯವರು ಹಣ್ಣಿನ ಗಿಡಗಳನ್ನೆಲ್ಲ ತಂದು ನನಗೆ ಬೀಜಗಳನ್ನೆಲ್ಲ ನಾನು ಮನೆಯಲ್ಲೇ ಇದು ಮಾಡಿ ಅದನ್ನು ಸಹ ಬೆಳೆಸಿದ್ದೀನಿ. ಈಗ ನೆಕ್ಸ್ಟು ದೊಡ್ಡದಾಗಿ ಒಂದು ನರ್ಸರಿನೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಎಲ್ಲೇ ಹೋದರೂ ಒಂದು ಹೂವಿನ ಗಿಡಗಳನ್ನು ಕಂಡ್ರೆ ನಂಗೆ ತಗೋಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ನಾನು ಹೂವಿನ ಗಿಡಗಳ ನರ್ಸರಿಯನ್ನು ಪ್ರಾರಂಭ ಮಾಡಿದೆ. ನಾನು ಮನೆಯಲ್ಲೇ ಬಿಡುವಿನ ಸಮಯದಲ್ಲಿ ಒಂದು ಆಳು ತಗೊಂಡು ಹಾಗೆ ಸಣ್ಣದಾಗಿ ಶುರು ಮಾಡಿದ್ದು. ಈಗ ತಿಂಗಳಿಗೆ ಒಂದು 2,000-3,000 ಸಸಿಗಳೆಲ್ಲ ಸೇಲ್ ಆಗ್ತಾ ಇದೆ. ಹೂವಿನ ಗಿಡಗಳಲ್ಲಿ ದಾಸವಾಳ, ಗುಲಾಬಿ, ಕ್ರೋಟನ್ ಗಿಡಗಳು, ಹಾಗೆ ಸುಮಾರು ಸೇವಂತಿಗೆ, ನಿತ್ಯಗೌರಿ ಈ ಥರ ಈಗ ಎಲ್ಲ ಥರದ ಹೂವಿನ ಗಿಡಗಳನ್ನು ನಾನು ಬೆಳೆಸ್ತಾ ಇದ್ದೀನಿ. ಈಗ ಪ್ರಾರಂಭ ಮಾಡುವಂಥ ಸಂದರ್ಭದೊಳಗೆ ಹವ್ಯಾಸಕ್ಕಾಗಿ ಪ್ರಾರಂಭ ಮಾಡಿದ್ದು, ನಿಮಗೆ ಪ್ರಾರಂಭ ಮಾಡಿದಾಗ ಇದು ಮನೆ ಮುಂದೆ ಚಂದ ಕಾಣುತ್ತೆ ಅಂತೇಳಿ ಹಂಗೆ ಅನಿಸಿತ್ತು, ಅದು ಹೇಗೆ? ಇಲ್ಲ, ನಾನು ನರ್ಸರಿ ಮಾಡಬೇಕನ್ನೋದು ನನ್ನ ಕನಸು ಕೂಡ ಆಗಿತ್ತು. ಮನೆ ಮುಂದೆ ನಮ್ಮ ತಾಯಿ ಮನೆಯಲ್ಲೂ ಸಹ ಹೂವಿನ ಗಿಡಗಳನ್ನು ಹೆಚ್ಚಾಗಿ ನಮ್ಮ ತಾಯಿ ಬೆಳೆಸ್ತಾ ಇದ್ರು. ಇಲ್ಲೂ ಸಹ ನಮ್ಮ ಮಾವನವರು ಎಲ್ಲಿ ಹೋದರೂ ಹೂವಿನ ಗಿಡಗಳನ್ನು ತರ್ತಾ ಇದ್ರು. ಈಗೆಲ್ಲ ಕೃಷಿಯಲ್ಲಿ ಇವರು ನಮ್ಮ ಮನೆಯವರು ಸಹ ಬೇರೆ ಕಡೆ ಎಲ್ಲ ಹೋಗಿ ಇದು ಎಲ್ಲ ಟ್ರೈನಿಂಗ್ ಎಲ್ಲ ತಗೊಬಂದಿದ್ರು. ಅದೇ ಥರ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಅವರು ನನಗೆ ಸಪೋರ್ಟ್ ಮಾಡ್ತಾ ಹೂವಿನ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಹಿನ್ನೆಲೆ ಇತ್ತ ನಿಮಗೆ ಹಿಂಗೆ ಗಿಡಗಳನ್ನು ಅದು ನರ್ಸರಿ ಗಿಡಗಳನ್ನು ಹೂವು ಹಣ್ಣು ಇಂಥವೆಲ್ಲ ಬೆಳಿಬೇಕಾದ್ರೆ ಇಂಥ ವಾತಾವರಣ ಇರಬೇಕು, ಅಥವಾ ಮಣ್ಣು ಹಿಂಗಿರಬೇಕು, ಅಥವಾ ಕುಂಡ್ಲಿ ತುಂಬಬೇಕಾದ್ರೆ ಹಿಂಗೆ ಹಿಂಗೆ ತುಂಬಬೇಕು, ಅಥವಾ ಚೀಲ ತುಂಬಬೇಕಾದ್ರೆ ಪ್ಲಾಸ್ಟಿಕ್ ಚೀಲ ಅದ್ರ ಹಿಂಗೆ ತುಂಬಬೇಕು, ಅದಕ್ಕೊಂದು ತರಬೇತಿ ಅಥವಾ ಏನಾದರೂ? ಇಲ್ಲ ಸರ್, ನಂಗೆ ಅಷ್ಟೆಲ್ಲ ತರಬೇತಿ ಇರಲಿಲ್ಲ. ನಾನು ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಸರ್ಚ್ ಮಾಡಿ, ಯೂಟ್ಯೂಬಲ್ಲಿ ಎಲ್ಲ ಸರ್ಚ್ ಮಾಡಿ ನಾನೇ ಮನೆಯಲ್ಲಿ ಚೀಲಗಳನ್ನೆಲ್ಲ ಹೊಲಿದು ಮನೆಯಲ್ಲಿರತಕ್ಕಂಥ ಕೊಟ್ಟಿಗೆ ಗೊಬ್ಬರ ಮರಳು ಇದನ್ನೆಲ್ಲ ಮಿಕ್ಸ್ ಮಾಡಿ, ಮಣ್ಣು ಇದ್ರ ಜೊತೆ ಎಲ್ಲ ಮಿಕ್ಸ್ ಮಾಡಿ ನಾನೇ ಇದು ಚೀಲಗಳನ್ನು ಹೊಲಿದು ಅದರಲ್ಲೇ ತುಂಬಿ ಬೆಳೆಸ್ತಾ ಇದ್ದೀನಿ. ಚೀಲ ಅಂದ್ರಲ್ಲ, ಹೇಗೆ ತಯಾರು ಮಾಡ್ತೀರಿ, ಯಾವ ಥರದ ಚೀಲ? ಚೀಲ ಅಂದರೆ ಈಗ ಸಿಮೆಂಟ್ ಚೀಲಗಳು, ಗೊಬ್ಬರದ್ದು ತಂದಿರ್ತಾರಲ್ಲ ಗೊಬ್ಬರದ ಚೀಲಗಳು, ಅಂಥ ಚೀಲಗಳನ್ನೆಲ್ಲ ಕಟ್ ಮಾಡಿ ಮಿಷನ್ನಲ್ಲಿ ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸಬೇಕಾದ್ರೆ ಅವನ್ನ ಉಪಯೋಗಿಸ್ತಿದ್ದೆ ಸರ್. ಆ ಚೀಲದಲ್ಲಿ ಬೆಳೆಸುವ ಅನುಕೂಲ ಏನು? ಫಸ್ಟ್ ಸರ್ ಅದರಲ್ಲಿ ಬೆಳೆಸಿ ಚೆನ್ನಾಗಿ ಬೆಳವಣಿಗೆ ಆದಮೇಲೆ ಕುಂಡ್ಲಕ್ಕೆ ಹಾಕಿ ಮಾರಾಟ ಮಾಡ್ತಾ ಇದ್ವಿ ಸರ್. ಕುಂಡ್ಲ ಸಮೇತನ ಮಾರಾಟ ಮಾಡೋದು? ಕುಂಡ್ಲ ಸಮೇತನೂ ಮಾರ್ತೀವಿ, ಸಣ್ಣ ನರ್ಸರಿ ಬ್ಯಾಗ್ಗಳಲ್ಲೂ ಮಾರ್ತೀವಿ. ಅದ್ರ ಸೈಜ್ ಬೇರೆ ಬೇರೆ ಹಂಗೆಲ್ಲ ಮಾಡ್ಕೊಂತೀರ? ಹೌದು ಸರ್, ಸಣ್ಣ 1 ಕೆಜಿ ಬ್ಯಾಗು, 2 ಕೆಜಿ ಈ ಥರ, 3 ಕೆಜಿ ಬ್ಯಾಗು, ಚಿಕ್ಕ ಚಿಕ್ಕ ಪಾಟ್ಗಳನ್ನು ತಗೊಂಡು ಅದರಲ್ಲೂ ಮಾರಾಟ ಮಾಡಿದೆ. ಹೂವಿನ ಬೆಳೆಗಳು ಸಾಮಾನ್ಯವಾಗಿ ರೈತರು ಹೋಯ್ತಾರೋ ಅಥವಾ ಮನೆ ಮುಂದೆ ಚಂದಕ್ಕೆ ಬೆಳೆಸಲಿಕ್ಕೆ ಸಾರ್ವಜನಿಕರು ಬೇರೆ ಬೇರೆ ವಿದ್ಯಾರ್ಥಿಗಳು ಅವರು ಹೋಯ್ತಾರೋ ಹೇಗೆ? ಇಲ್ಲ ಸರ್, ಹಣ್ಣಿನ ಗಿಡಗಳನ್ನೆಲ್ಲ ಈಗ ಕೃಷಿ ಮಾಡೋಂಥವ್ರು ಹೋಯ್ತಿದ್ದಾರೆ, ರೈತರು ಹೋಯ್ತಿದ್ದಾರೆ. ಹೂವಿನ ಗಿಡಗಳೆಲ್ಲ ಈ ಪೇಟಲ್ಲಿರೋರೆಲ್ಲ ಬಂದು ಊರಲ್ಲೂ ನನ್ನ ಫ್ರೆಂಡ್ಸ್ ಎಲ್ಲ ಹೋಯ್ತಾರೆ. ಆಮೇಲೆ ಯಾರೇ ಮನೆಗೆ ಬಂದರೂ ಒಂದು ನಾನು ಕೊಟ್ಟು ಕಳ್ಸೋದೊಂದು ಒಂದು ರೂಢಿ ನಂದು, ಹೂವಿನ ಗಿಡ ಕೊಟ್ಟು ಅವರಿಗೆ ಕಳ್ಸೋದೊಂದು ರೂಢಿ ಮಾಡ್ಕೊಂಡಿದ್ದೀನಿ. ಆಮೇಲೆ ಪೇಟೆಯಲ್ಲಿರೋರೆಲ್ಲ ಬಂದು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಬಂದು ತಗೊಂಡು ಹೋಗ್ತಿದ್ದಾರೆ. ಮನೆಯಲ್ಲೇ ಮಾಡ್ಕೊಂಡಿರೋದು ನಾವು ನರ್ಸರಿನ, ಮನೆಯಲ್ಲಿ ಇರೋ ಜಾಗದಲ್ಲೇ ಅಲ್ಲಿಗೆ ಬಂದು ಎಲ್ಲ ತಗೊಂಡು ಹೋಗ್ತೀವಿ. ಎಷ್ಟು ಸ್ವಲ್ಪ ಜಾಗ ಆದ್ರೆ ಸಾಕ? ಇಲ್ಲ ಸರ್, ಸುಮಾರು ಜಾಗ ಇದೆ, ಮನೆ ಹತ್ರ ಎಲ್ಲ ಇದೆ, ಒಂದು 1/2 ಎಕರೆ ಜಾಗದಲ್ಲಿ ಮಾಡಿದ್ದೀವಿ ಸರ್. ಬಿಸಿಲು ನೆರಳು ಅದಕ್ಕೆ ಬೇಕಾದಂಥ ನೀರು ಮತ್ತು ಬೇಕಾದಂಥ ಗೊಬ್ಬರ ಮಣ್ಣು ಎಲ್ಲ ಎಲ್ಲಿಂದ ತರ್ತೀವಿ ಸರ್? ಗೊಬ್ಬರ ಎಲ್ಲ ನಮ್ಮದೇ ಮನೆಯಲ್ಲಿ ದನಕರುಗಳಿವೆ, 7-8 ದನಕರುಗಳಿವೆ, ಅದರದ್ದೇ ಕೊಟ್ಟಿಗೆ ಗೊಬ್ಬರ ಮಾಡ್ತೀವಿ. ಮತ್ತು ಮಣ್ಣೆಲ್ಲ ನಮ್ಮ ತೋಟದಿಂದ ತರ್ತೀವಿ. ಆಮೇಲೆ ನೀರಿನ ವ್ಯವಸ್ಥೆ ಎಲ್ಲ ಮನೆಯಲ್ಲೇ, ಬಾವಿ 2 ಬಾವಿ ಇದ್ದಾವೆ. ಆಮೇಲೆ ಮೇಲೆ ಸೆಡ್ ನೆಟ್ ಥರ ಮಾಡಿ ಅದ್ರ ಕೆಳಗಡೆ ಬೆಳೆಸ್ತಾ ಇದ್ದೀವಿ ಸರ್. ಹೀಗೆ ಚೆನ್ನಾಗಿ ಬೆಳೀತಾ ಇವೆ ಗಿಡಗಳೆಲ್ಲ. ಅವು ರೋಗಕ್ಕೆ ತುತ್ತಾಗೋದು, ಕೀಟಕ್ಕೆ ತುತ್ತಾಗೋದು ಹಿಂಗೇನಾದ್ರೂ ಆಗ್ತವೆ? ಆಗ್ತವೆ ಸರ್, ರೋಗಕ್ಕೆಲ್ಲ ಹೆಚ್ಚಿನ ಹುಳುಗಳ ಬಾಧೆ ಅವಕ್ಕೆ ಭಾಳ ಇದೆ. ಆದ್ದರಿಂದ ನನ್ನ ಮನೆಯಲ್ಲೇ ಆದಷ್ಟು ಅವಕ್ಕೆ ಅರಿಶಿಣ, ಸೋಡಾ ಇದರದ್ದೇ ಎಲ್ಲ ಔಷಧಿಗಳನ್ನು ತಯಾರು ಮಾಡಿ ಸಿಂಪಡಣೆ ಮಾಡ್ತೀನಿ. ಹೇಗದು ಅರಿಶಿಣ ಮತ್ತು ಸೋಡಾ ಹೇಗೆ ಮಿಕ್ಸ್ ಮಾಡ್ತೀರಿ, ಎಷ್ಟೆಷ್ಟು ಪ್ರಮಾಣದಲ್ಲಿ? ಅರಿಶಿಣ, ಸೋಡಾ, ಆಮೇಲೆ ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ ಇವನ್ನೆಲ್ಲ ಒಂದೊಂದು ದಿನ ನೀರಲ್ಲಿ ನೆನೆಸಿಟ್ಟು ಅದನ್ನು 5 ml 1 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿ ಹಾಕ್ತೀನಿ ಸರ್. 5 ml 1 ಲೀಟ್ರ್ ನೀರಿಗೆ ಅಳತೆ ಮಾಡಿ ಹಾಕ್ತೀರಾ? ಹಾಂ ಸರ್, ಅಳತೆ ಮಾಡಿ ಹಾಕ್ತೀನಿ. ಹೆಚ್ಚಿಗೆ ಹಾಕಿದ್ರೆ ಅಥವಾ ಕಡಿಮೆ ಹಾಕಿದ್ರೆ ಏನಂತಂದ್ರೆ? ಸಣ್ಣ ಗಿಡಗಳಿಗೆ ಹೆಚ್ಚಿಗೆ ಹಾಕಿದರೆ ಕೊಳತೋಗೋ ಸಾಧ್ಯತೆ ಇದೆ, ದೊಡ್ಡ ದೊಡ್ಡ ಗಿಡಗಳಾದರೆ ಪ್ರಮಾಣವನ್ನು ಸ್ವಲ್ಪ ತಡ್ಕೊಳ್ಳೋ ಸಾಧ್ಯತೆ ಇದೆ. ಪರೀಕ್ಷೆ ಮಾಡಿರಂಗ? ಹಾಂ ಮಾಡಿದ್ದೀನಿ ಸರ್. ಈಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಹುಳುಗಳ ಬಾಧೆ ಇದೆಲ್ಲ ಜಾಸ್ತಿ ಇದೆ, ಗೊಬ್ಬರ ಎಲ್ಲ ಕೊಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿ ಹಾಕಬೇಕು. ಈ ಸಿಂಪಲ್ನಿ ಎಲೆ ಮೇಲೆ ಅಥವಾ ಹೂವಿನ ಮೇಲೆ ಹಂಗೆ ಮಾಡೋದು ಅಥವಾ ಬೇರೆಗೆ ಹಾಕೋದು? ಇಲ್ಲ ಸರ್, ಹುಳುಗಳ ಬಾಧೆಗಳಿಗೆ ನಾವು ಡೈರೆಕ್ಟಾಗಿ ಗಿಡಕ್ಕೆ ಮೇಲ್ಗಡೆಯಿಂದಾನೇ ಸ್ಪ್ರೇ ಮಾಡಬೇಕು. ಏನಾದರೂ ಗಿಡದ ಸಮೇತ ರೋಗ ಇದ್ದರೆ ಅದಕ್ಕೆ ನಾವು ಬುಡದಿಂದಾನೇ ಅದಕ್ಕೆ ರಕ್ಷಣೆ ಮಾಡೋಂಥ ಏನಾದರೂ ಒಂದು ಇದು ತಯಾರು ಮಾಡಿ ಹಾಕಬೇಕು. ಇವು ದೇಶಿ ಪದ್ಧತಿಯೊಳಗೆ ಅದು ಸಾವಯವ ರೀತಿಯೊಳಗೆ ಕೀಟನಾಶಕ ಅಥವಾ ರೋಗನಾಶಕಗಳನ್ನು ಬಳಸುವಾಗ ಅಲ್ಲಿ ಅರಿಶಿಣ ಇರುತ್ತೆ ಮತ್ತು ಈರುಳ್ಳಿ ಸಿಪ್ಪೆ ಇರುತ್ತೆ, ಬಾಳೆಹಣ್ಣಿನ ಸಿಪ್ಪೆ ಇರುತ್ತೆ, ಇಂಥವು ಸಾಕಾಗುತ್ತೆ? ಸಾಕಾಗಲ್ಲ, ಮಾಡ್ತೀವಿ. ಆದರೆ ನಾನು ಸಾವಯವದಲ್ಲೇ ಆದಷ್ಟು ಹೆಚ್ಚು ಹೂವಿನ ಗಿಡಗಳನ್ನು ಬೆಳೆಸ್ತಾ ಇದ್ದೀನಿ. ಸೇವಂತಿಗೆಲ್ಲ ಆದಷ್ಟು ಮನೆಯಲ್ಲಿರೋದೇ ಕಿಚನ್ ವೇಸ್ಟಿಂದಾನೇ ತಯಾರಿಸಿರೋಂಥ ಇದು ಗೊಬ್ಬರಗಳನ್ನೆಲ್ಲ ಹಾಕಿ ಬೆಳೆಸ್ತಾ ಇದ್ದೀನಿ ಸರ್. ಹಾಗಾಗಿ ರೋಗ ನೀವು ಸಿಂಪರಣೆ ಮಾಡಿದ ಮೇಲೆ ಕಡಿಮೆ ಆಗ್ತಾ ಇದೆ ಅಥವಾ ಪೂರ್ತಿ ಹೋಗ್ತಾ ಇದೆ ಹಂಗ ಅನ್ಸುತ್ತಾ? ಹಾಂ, ಕಡಿಮೆ ಆಗಿದೆ ಸರ್, ಹುಳುಗಳದ ಬಾಧೆ ಎಲ್ಲ ಕಡಿಮೆ ಆಗಿದೆ. ಇನ್ನೆಲ್ಲ ಚುಕ್ಕಿ ರೋಗ ಇದೆಲ್ಲ ಬರುತ್ತೆ, ಅದಕ್ಕೂ ಹೀಗೆ ಮನೆಯಲ್ಲೇ ಏನಾದರೂ ಔಷಧಿ ಮಾಡಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಅದರದ್ದೇ ಔಷಧಿ ಮಾಡಿ ಹಾಕ್ತಾ ಇದ್ದೆ. ಗಂಜಲ ಸಿಂಪರಣೆ ಮಾಡೋದು ಹಂಗೂ ಮಾಡ್ತಾರೆ? ಹಾ ಮಾಡ್ತೀನಿ ಸರ್, ಕೊಟ್ಟಿಗೆ ಗೊಬ್ಬರದ ಜೊತೆ ಸ್ವಲ್ಪ ಗಂಜಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹಾಕಿ ನೀರನ್ನು ಜಾಸ್ತಿ ಹಾಕಿ ಹೂಗಳು ಗಿಡಗಳು ಚೆನ್ನಾಗಿ ತಯಾರಾಗಿ ಹೂಗಳು ಚೆನ್ನಾಗಿ ಬಿಡ್ಲಿಕ್ಕೆ ಅದು ಸಹಾಯ ಮಾಡುತ್ತೆ. ಈಗ ಬೂಸ್ಟ್ ಬರುತ್ತಲ್ಲ ಅದಕ್ಕೆ ಹುಳಿ ಮಜ್ಜಿಗೆ ಸಿಂಪರಣೆ ಮಾಡಬೇಕು. ಹೌದು ಸರ್, ಅದನ್ನು ಹುಳಿ ಮಜ್ಜಿಗೆ 21 ದಿನ ಮಜ್ಜಿಗೆ ಮುಚ್ಚಿಟ್ಟು ಅದು ಸ್ವಲ್ಪ ಸ್ಮೆಲ್ ಬಂದ್ಮೇಲೆ ಅದನ್ನು ಸೋಸಿ ಸಿಂಪರಣೆ ಮಾಡ್ತೀವಿ ಸರ್, ಅದಕ್ಕೂ ಹುಳಗಳು ಕಂಟ್ರೋಲಿಗೆ ಬರುತ್ತೆ. ಹುಳ ಮತ್ತು ರೋಗ ಎರಡು ಬರುತ್ತೆ. ಶೇಡ್ ನೆಟ್ ಹಾಕಿರಿ, ಅದು ಯಾತಕ್ಕಾಗಿ? ಈಗ ಸ್ವಲ್ಪ ಬಿಸಿಲು ಪ್ರಮಾಣ ಜಾಸ್ತಿ ಇದ್ದ ಟೈಮ್ನಲ್ಲಿ ಸೈಡ್ ನೆಟ್ಟು ಅವಶ್ಯಕತೆ ಇರುತ್ತೆ. ಒಂದು 6 ತಾಸು ಸೂರ್ಯನ ಕಿರಣಗಳು ಬಿಸಿಲು ಬೀಳಲಿ ಮಾತ್ರ ಗಿಡಕ್ಕೆ ಅನ್ನೋದಕ್ಕಾಗಿ ಸೈಡ್ ನೆಟ್ ಹಾಕ್ತಾ ಇದ್ದೀವಿ. ಮಳೆ ಜಾಸ್ತಿ ಇರೋದ್ರಿಂದನೂ ಸ್ವಲ್ಪ ರಕ್ಷಣೆ ಸಿಗಲಿ ಅಂತ ಹಾಕ್ತಾ. ಈಗ ಬಿಸಿಲು ಜಾಸ್ತಿ ಆಯಿತು ಅಂದರೆ ಈ ಶೇಡ್ ನೆಟ್ ಹಾಕೋದ್ರಿಂದ ಅಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಉಷ್ಣಾಂಶ ಜಾಸ್ತಿ ಆಗುತ್ತೆ, ಅದಕ್ಕೂ ಗಾಳಿನೂ ಆಡೋಂಗು ಇರಬೇಕು. ಇಲ್ಲ ಸರ್, ನಾವು ಮೇಲ್ಗಡೆ ಅಷ್ಟೇ ಸೈಡ್ ನೆಟ್ ಹಾಕಿರೋದು, ಸೈಡ್ ಎಲ್ಲ ಕಟ್ಟಿರೋದಿಲ್ಲ. ಸೈಡ್ ನೆಟ್ ಮೇಲ್ಗಡೆ ಮಾತ್ರ ಹಾಕಿರ್ತೀವಿ, ಸೈಡ್ ಎಲ್ಲ ಕಟ್ಟಿರೋದಿಲ್ಲ, ಗಾಳಿ ಆಡ್ತಿರುತ್ತೆ. ಅಲ್ಲಿ ತಂಪು ಸಿಗುತ್ತೆ ಅಂತ ಅನ್ಸದೆ? ತಂಪು ಸಿಗುತ್ತೆ, ನೀರೆಲ್ಲ ನಾವು ಟೈಮ್ ನೀರು ಕೊಡ್ತಾ ಇರ್ತೀವಿ, ಗಿಡಗಳ ರಕ್ಷಣೆ ಮಾಡ್ತಾ ಇರ್ತೀವಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾವು ಒಂದು ಮನೆಯಲ್ಲಿ ಟೈಮ್ ಕಳಿಬೇಕಲ್ಲ, ಅದು ಆ ಟೈಮಲ್ಲಿ ಆ ಕೆಲಸ ಮಾಡ್ಕೊಳ್ತೀವಿ. ಅದಕ್ಕೆ ನೀರು ಕೊಡಬೇಕೀಗ ಅಥವಾ ಕೊಡಬಾರ್ದೀಗ ಅಂತೇಳಿ ಎದ್ರ ಮೇಲೆ ತೀರ್ಮಾನ ತಗೊಳ್ತೀರಿ? ನಾವು ತೇವಾಂಶ ಗಿಡಗಳಲ್ಲಿ ನೋಡ್ತೀವಿ ಸರ್, ಕವರಲ್ಲಿ ಮಣ್ಣಲ್ಲಿ ಹಸಿರು ಅಂಶ ಕಂಡು ಬಂದರೆ ಒಂದಿನ ಬಿಟ್ಟು ನೀರು ಕೊಡ್ತೀವಿ. ಹೀಗೆ ಮಳೆಗಾಲ ಜಾಸ್ತಿ ಇದ್ದಾಗ 2 ದಿನಕ್ಕೊಂದ್ಸರಿ ಕೊಡ್ತೀವಿ. ಅದ್ರ ಮುಟ್ಟು ನೋಡಲ್ಲಣ್ಣ, ಅದ್ರ ತಂಪು ಐತು ಇಲ್ಲೋ ಅಂತ ನೋಡ್ತೀವಿ ಸರ್, ಮುಟ್ಟು ನೋಡ್ತೀವಿ. ತೇವಾಂಶ ಇತ್ತು ಅಂದರೆ 2 ದಿನ ಬಿಟ್ಟು ನೀರು ಹಾಕಿ ಸಿಂಪರಣೆ ಮಾಡ್ತೀವಿ. 2 ದಿನ ಅಂದ್ರೆ ಭಾಳ ಬೇಗ ಅನ್ಸುತ್ತೋ ಅಥವಾ ಕರೆಕ್ಟ್ ಇದೆಯಾ? ಇಲ್ಲ ಸರ್, 2 ದಿನಕ್ಕೊಂದ್ಸರಿ ನೀರು ಬೇಕೇ ಬೇಕು. ಹೇಗೆ ಕೊಡೋದು ನೀರು? ಒಂದು ಚಂಬನಗಳು ತಗೊಂಡೋಗಿ ಸುರಿಯೋದು ಇರುತ್ತೆ, ಸ್ಪ್ರಿಂಕ್ಲರ್ ಮಾಡ್ತಾರೆ? ಇಲ್ಲ ಸರ್, ನಾವು ಸ್ಪ್ರೇ ಬಾಟಲ್ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ನೀರನ್ನು ಸಿಂಪರಣೆ ಮಾಡ್ತೀವಿ ಚಿಕ್ಕ ಚಿಕ್ಕ ಗಿಡಗಳಿಗೆ. ದೊಡ್ಡ ಸ್ವಲ್ಪ ದೊಡ್ಡ ಎತ್ತರವಿರೋ ಗಿಡಗಳಿಗೆ ಪೈಪಲ್ಲಿ ಹಾಕ್ತೀವಿ ಸರ್. ಅವು ಎಷ್ಟು ದಿನಕ್ಕೆ ನಿಮ್ಮ ಮಾರಾಟಕ್ಕೆ ರೆಡಿ ಆಗ್ತವೆ? ಸರ್, ನಾವು ಈಗ ಫಸ್ಟ್ ಸ್ಟಾರ್ಟಿಂಗ್ ಮಾಡಿ ಒಂದೆರಡು ತಿಂಗಳು ಕಸಿ ಮಾಡಿ 2 ತಿಂಗಳು ಆದಮೇಲೆ ಮಾರಾಟಕ್ಕೆ ರೆಡಿ ಆಗ್ತವೆ ಸರ್. ಗುಲಾಬಿ ಸೇವಂತಿಗೆ ಎಲ್ಲ ಹೈಟ್ ಬೇಕು ಅನ್ನೋರಿಗೆ ಸ್ವಲ್ಪ 2-3 ತಿಂಗಳು ಬೇಕಾಗುತ್ತೆ. ಚಿಕ್ಕ ಗಿಡಗಳಾದರೆ 2 ತಿಂಗಳಿಗೆ ಸೇಲ್ ಮಾಡ್ತೀವಿ. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದರೆ ಈಗ ಒಂದು ಸ್ವಲ್ಪ ದೊಡ್ಡದಾಗಿದೆ ಅಂತೇಳಿದರೆ ಎಷ್ಟು ದೊಡ್ಡದು? ಈಗ ಒಂದು 5,000-6,000 ಹೂವಿನ ಗಿಡಗಳಿವೆ, ಒಂದು 2,000 ಹಣ್ಣಿನ ಗಿಡಗಳಿವೆ. ಹೀಗೆ ತಿಂಗಳಿಗೆ ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅದರಲ್ಲೇ ಮದರ್ ಪ್ಲಾಂಟ್ ಇಟ್ಕೊಂಡು ಅದರಲ್ಲೇ ಇದು ಮಾಡ್ತೀನಿ. ಗುಲಾಬಿ ಗಿಡ, ದಾಸವಾಳ ಗಿಡ, ಸೇವಂತಿಗೆ, ಹೀಗೆ ನಾನಾ ಥರದ ಗಿಡಗಳೆಲ್ಲ ಇವೆ. ಈ ಶೇಡ್ ನೆಟ್ಟು ಮತ್ತು ಅದಕ್ಕೆ ಬೇಕಾದಂಥ ಚೀಲ ಹೊಂದಿಸೋದು, ಮಣ್ಣು ಗಿಣ್ಣು ತುಂಬುವುದಾಗಿರ್ಬೋದು, ತರುವುದಾಗಿರ್ಬೋದು, ಅದು ಮಿಕ್ಸ್ ಮಾಡೋದಾಗಿರ್ಬೋದು, ನೀರಿನ ವ್ಯವಸ್ಥೆ ಮಾಡ್ಕೊಳ್ಳೋದಾಗಿರ್ಬೋದು, ಇದಕ್ಕೆ ಬಂಡವಾಳ ಭಾಳ ಬೇಕಾಗುತ್ತೆ? ಇಲ್ಲ ಸರ್, ಅಂಥ ಬಂಡವಾಳ ಏನು ಬೇಡ. ಮನೆಯಲ್ಲೇ ಕೊಟ್ಟಿಗೆ ಗೊಬ್ಬರ, ಮಣ್ಣು, ಮರಳು ಎಲ್ಲ ತಂದಿರೋದ್ರಿಂದ ಚೀಲಗಳಿಗೆ ಮಾತ್ರ ನಾವು ಸ್ವಲ್ಪ ಬಂಡವಾಳ, ಒಂದು ತಿಂಗಳಿಗೆ ಒಂದು 5,000-6,000 ಖರ್ಚು ಮಾಡ್ತೀವಿ. ಅದು ಗಿಡ ಸೇಲ್ ಆದಮೇಲೆ ಅದ್ರ 2ರಷ್ಟು ಲಾಭ ಬರುತ್ತೆ ನಮಗೆ. ಖರ್ಚು ಎಲ್ಲೆಲ್ಲಿ ಬರುತ್ತೆ ಆಳಿಂದು? ಆಳಿಂದು ಅಂದರೆ ನಾವು ಆಳು ಜಾಸ್ತಿ ತಗೊಳಲ್ಲ ಸರ್, 1-2 ಜನ ಕಾಯಂ ತಗೊಳ್ತೀವಿ, ಅವರಿಗಷ್ಟೇ. ಮತ್ತೆ ಖರ್ಚು ಎಲ್ಲಿ ಬರುತ್ತೆ? ಖರ್ಚು ಅಂದರೆ ಇದೆ, ಗಿಡ ಪಾಟ್ ತರೋದು, ಅದು ಮಿಕ್ಸ್ ಮಾಡೋಕ್ಕೆ ಆಳಿಗೆ, ಅದಷ್ಟೇ ಖರ್ಚು ಸರ್. ಈ ಪಾಟ್ ಅವನ್ನೆಲ್ಲ ಹೋಲ್ಸೇಲಲ್ಲಿ ತರ್ತೀರಿ, ಎಲ್ಲಿಂದ ತರ್ತೀರಿ? ಮತ್ತು ಸೈಜ್ ಎಲ್ಲ ಹೇಗೆ ಗುರುತಿಸ್ತೀರಿ, ಈ ಸೈಜಿಗೆ ಇಂಥ ಗಿಡನೇ ಅಂತ ಹೆಂಗೆ ತೀರ್ಮಾನ ತಗೋತೀರಿ? ನಾವು ಪಾಟ್ ಸರ್, ಈಗ ಒಂದೊಂದು ಗಿಡಗಳು ಬೇರು ಹರಡಿ ದೊಡ್ಡದಾಗಿರೋಂಥವಕ್ಕೆ ಸ್ವಲ್ಪ ದೊಡ್ಡ ಪಾಟ್ಗಳನ್ನು ತಗೊಳ್ತೀವಿ, ಬೇರು ಸ್ವಲ್ಪ ಸಣ್ಣ ಇರೋಂಥ ಗಿಡಗಳಿಗೆ ಸಣ್ಣ ಪಾಟ್ಗಳನ್ನು ತಗೊಳ್ತೀವಿ. ನಾವು ಪರ್ಚೇಸಿಂಗೆಲ್ಲ ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀವಿ ಸರ್. ಆನ್ಲೈನಲ್ಲಿ ಪರ್ಚೇಸ್ ಮಾಡೋ ಅನುಕೂಲ ಏನು? ಕಡಿಮೆ ಇದಕ್ಕೆ ಹೆಚ್ಚು ಸಿಗೋವಂಥ ಅವಕಾಶ ಇರುತ್ತೆ ಅಂತ ಹೇಳಿ. ರೇಟ್ ಕಡಿಮೆ ಇರುತ್ತಾ? ರೇಟು ಕಡಿಮೆ, ಆಮೇಲೆ ಪಾಟ್ಗಳು ಜಾಸ್ತಿ ಚೆನ್ನಾಗಿರುತ್ತೆ ಅಂತ ಹೇಳಿ, ಗುಣಮಟ್ಟನೂ ಇರುತ್ತೆ ಅಂತ ಹೇಳಿ, ಹೆಚ್ಚಿನ ಉಳಿತಾಯನೂ ಆಗುತ್ತೆ, ಆನ್ಲೈನ್ ಮನೆಗೆ ಬಂದು ಕೊಟ್ಟು ಹೋಗ್ತಾರೆ. ನೀವು ಪೇಮೆಂಟ್ ಅವಾಗ ಮಾಡಿಬಿಡಬೇಕು, ಆರ್ಡರ್ ಕೊಡುವಾಗ ಮಾಡಬೇಕಲ್ಲ? ಹೌದು ಸರ್, ಮೊದಲೇ ಪೇಮೆಂಟ್ ಮಾಡಿ ಆಮೇಲೆ ತಂದು ಕೊಟ್ಟು ಹೋಗ್ತಾರೆ. ಎಷ್ಟೆಷ್ಟು ತರಿಸ್ತೀರಿ ಒಮ್ಮೊಮ್ಮೆ, 1,000 ಗಂಟ್ಲೇನೋ 100 ಗಂಟ್ಲೇನೋ? ನಾವು ಪಾಟ್ಗಳೆಲ್ಲ 1,000 ಗಟ್ಟಲೆ ತರಿಸ್ತೀವಿ. ಇವು ಬ್ಯಾಗ್ ಎಲ್ಲ ಇಲ್ಲೇ ಹೋಲ್ಸೇಲ್ ಹಿಂಗೆ ತಗೊಳ್ತೀವಿ ಸರ್. ಅವ್ನು ನೋಡಲಿಕ್ಕೆ ಒಂದು ಚಂದನ ಆಕಾರದಲ್ಲಿರ್ತವೆ ಅಥವಾ ಮಾಮೂಲಿ ಆಕಾರದಲ್ಲಿರ್ತವೆ, ಹೇಗೆ? ಮತ್ತೆ ಅದು ಕೂಡ ಆಕರ್ಷಣೀಯವಾಗಿದ್ರೆ ಇನ್ನೂ ಚಂದ. ಹೌದು ಸರ್, ನಾವು ಈಗ ಸದ್ಯದ ಮಟ್ಟಿಗೆ ಸಿಂಪಲ್ ಆಗಿ ಬ್ಲ್ಯಾಕ್ ಕಲರ್ ಪಾಟ್ಗಳನ್ನ ಪರ್ಚೇಸ್ ಮಾಡಿದ್ದೀವಿ. ಇನ್ನು ಮುಂದೆ ಅಂತ ಜನರು ಇಷ್ಟಪಡೋಂಥ ಆಕರ್ಷಕ ಇದನ್ನೆಲ್ಲ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. ಮಾರಾಟ ಹೇಗೆ? ಯಾಕಂದ್ರೆ ನೀವು ಪರಿಚಯದಿದ್ದವರು ಮಾತ್ರ ಬರ್ತಾರೆ ಅನ್ನುವಂಥದ್ದು ಒಂದು, ಅದಕ್ಕೊಂದು ಪ್ರಚಾರ ಬೇಕು ಅಥವಾ ಬೇರೆ ತಾಲೂಕಿನವ್ರು ತಗೊಂಡೋಕ್ಕಾರ, ಬೇರೆ ಜಿಲ್ಲೆಯವರು ಕೂಡ ಆರ್ಡರ್ ಮಾಡ್ತಾರ, ಹಂಗೇನ್ರಿ ಇದೆಯಾ? ಇಲ್ಲ ಸರ್, ಸದ್ಯಕ್ಕೆ ಈಗ ಇಲ್ಲಿ ಸಿದ್ದಾಪುರದಲ್ಲಿ ಕೆಲವು ನರ್ಸರಿಗಳಾಗಿವೆ, ಅದರಲ್ಲಿ ನಾವು ಮನೇಲಿ ಮಾಡ್ಕೊಂಡಿರೋದ್ರಿಂದ ಹೀಗೆ ಫೋನಲ್ಲೇ ಹಾಕಿದ್ದಾಗ ನೋಡಿ ಬಂದು ತಗೊಂಡು ಹೋಗ್ತಿದ್ದಾರೆ. ನಾವು ಹೆಚ್ಚಿನ ರೇಟನ್ನು ಅಪೇಕ್ಷೆ ಮಾಡೋದಿಲ್ಲ, ಇದ್ದದ ಮಟ್ಟಿಗೆ ನಾವು ದಾಸವಾಳ ಎಲ್ಲ 200, ಸೇವಂತಿಗೆ 150, ಗುಲಾಬಿ 100, ಹೀಗೆ ರೇಟ್ ಫಿಕ್ಸ್ ಮಾಡಿ ಮಾರ್ತಾ ಇದ್ದೀವಿ. ಅಡ್ಡಿ ಇಲ್ಲ, ತಗೊಂಡು ಹೋಗ್ತಿದ್ದಾರೆ. ಅವ್ರಿಗೊಂದು ಪ್ರಚಾರ ಇದ್ರೆ ಇನ್ನೂ ನೀವು ಜಾಸ್ತಿ ಪ್ರಮಾಣದಲ್ಲಿ ಬೆಳಿಬೇಕಾಗುತ್ತೆ. ಹೌದು ಸರ್, ಅದಕ್ಕಾಗಿ ಮತ್ತೆ ನಮ್ಮ ಹಸ್ಬೆಂಡ್ ಸಹ ಒಂದು ಕಡೆ ಜಾಗ ನೋಡಿ ನರ್ಸರಿ ದೊಡ್ಡ ಪ್ರಮಾಣದಲ್ಲಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದೆಲ್ಲ ದೇವ್ರದೇ ಆಗಬೇಕು ಅನ್ನೋ ನನ್ನ ಆಸೆ. ಇಲ್ಲಿ ಲೋಕಲ್ ಬೇಡಿಕೆಗೆ ತಕ್ಕಂತೆ ಮಾಡೋದು ಒಳ್ಳೆಯದು, ಅಥವಾ ಸಾರ್ವಜನಿಕರು ಯಾವುದೇ ತಾಲೂಕಿನವರು ಯಾವುದೇ ಜಿಲ್ಲೆಯವರು ಕೂಡ ತಗೋಬಹುದು ಅಂತ ಗಿಡಗಳನ್ನು ಮಾಡೋದು ಒಳ್ಳೆಯದು, ಹೇಗೆ ಅಂದರೆ? ಲೋಕಲ್ನವರು ತಗೋಬೋದು, ಬೇರೆ ತಾಲೂಕಿನವರು ತಗೋಬೋದು, ಮಾಡ್ತೀವಿ ಸರ್ ಅಂತ ಗಿಡಗಳನ್ನೆಲ್ಲ. ಹಣ್ಣಿನ ಬೆಳೆಯಲ್ಲಿ ಇಲ್ಲಿ ಬೆಳಿಬಹುದಂತದ್ದು ಮಾತ್ರ ಬೆಳಿತಿರೋ ಅಥವಾ ಎಲ್ಲ ಕಡೆಗೆ ಬೆಳೆಯೋದು? ಇಲ್ಲ ಸರ್, ನಾವು ಇದು ರ್ಯಾಂಬೋಟನ್ ಹಣ್ಣೆಲ್ಲ ಹಾಕಿದಾಗ ಬರಲ್ಲ ಅಂತ ಹೇಳಿದ್ರು ಇಲ್ಲಿ ನಮ್ಮ ತೋಟದಲ್ಲೆಲ್ಲ. ಇವರು ನಮ್ಮನೆಯವರು ಆಂಧ್ರ ತಮಿಳ್ನಾಡು ಅಲ್ಲೆಲ್ಲ ಹೋಗಿ ಹಣ್ಣಿನ ಗಿಡಗಳನ್ನೆಲ್ಲ ತಂದಿದ್ದಾರೆ, ವಿದೇಶಿ ಥರದ ಹಣ್ಣನ್ನೆಲ್ಲ ತಂದು ಹಾಕಿದ್ದಾರೆ ತೋಟದಲ್ಲಿ. ಈ ಸರಿ ಎಲ್ಲ ರ್ಯಾಂಬೋಟನ್ ಹಣ್ಣೆಲ್ಲ ಸಿಕ್ತು, ಸುಮಾರು 20-30 ಕೆಜಿ ಹಣ್ಣೆಲ್ಲ ಸಿಕ್ತು. ಈಗ ಆವಕಾಡೋ ಒಂದು ಹಣ್ಣುಗಳು ಬಿಡ್ತಾ ಇದೆ, ಅವೆಲ್ಲ ಬರ್ತಾ ಇದೆ ಸರ್ ನಮ್ಮ ತೋಟದಲ್ಲಿ, ಈ ಮಣ್ಣಿಗೆ ಬರ್ತಾ ಇದೆ. ಈ ಸಿದ್ದಾಪುರ ತಾಲೂಕಿನಲ್ಲಿ ಇವೆಲ್ಲ ಬೆಳೀತಾ ಇದ್ದೀವಿ ನಮ್ಮ ತೋಟದಲ್ಲಿ, ರ್ಯಾಂಬೋಟನ್ ಮಾತ್ರ ಈಗ ಸದ್ಯಕ್ಕೆ ಇರೋದು. ಅವನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಸೇಲ್ ಮಾಡೋಕ್ಕೆ ಇದು ಮಾಡ್ತಾ ಇದ್ವಿ. ಅವು ಗಿಡಗಳಿಗೆ 500 ರೂಪಾಯಿ ಒಂದು ಗಿಡ ಮಾರ್ತಾ ಇದ್ದೀವಿ. ಈಗ ರ್ಯಾಂಬೋಟನ್ ಆಗಿರ್ಬೋದು ಅಥವಾ ಬೇರೆ ಅವಕಾಡ ಈ ಬರ್ತಾ ಇದೆ ಅಂತೇಳಿದ್ರೆ ಬೇಡಿಕೆ ಹೇಗಿದೆ ಅದಕ್ಕೆ ಮಾರುಕಟ್ಟೆಯಲ್ಲಿ? ಇಲ್ಲ ಸರ್, ಬೇಡಿಕೆ ಸಿಕ್ಕಾಪಟ್ಟೆ ಬೇಡಿಕೆ ಇದೆ. ಹಣ್ಣುಗಳಿಗೆ ಕೆಜಿಗೆ 300 ರೂಪಾಯಿ ಹಂಗೆ ತಗೊಂಡಿದ್ದಾರೆ ಸರ್ ರ್ಯಾಂಬೋಟನ್ ಹಣ್ಣು. ಅವಕಾಡೋ ಎಲ್ಲ ಕೇಳ್ತಾ ಇದ್ದಾರೆ 200 ರೂಪಾಯಿ ಅದು ಒಂದು ಹಣ್ಣಿಗೆ. ಡ್ರ್ಯಾಗನ್ ಫ್ರೂಟ್ ಅದೆಲ್ಲ 1 ಕೆಜಿಗೆ 400 ರೂಪಾಯಿ ಕೇಳ್ತಾ ಇದ್ದಾರೆ. ಡ್ರ್ಯಾಗನ್ ಅವೆಲ್ಲ ಒಂದು ಸ್ವಲ್ಪ ನೀರು ಮಳೆ ಕಡಿಮೆ ಆಗುವಂಥ ಪ್ರದೇಶದೊಳಗೆ ಬೆಳೆಯುವಂಥ ಬೆಳೆ, ಇಲ್ಲಿ ಬೆಳಿಬೋದಾ? ಹಾಂ, 2 ಗಿಡ ಹಾಕಿದ್ದಾರೆ ನಮ್ಮ ಮನೆಯಲ್ಲಿ, ಈಗ ಚೆನ್ನಾಗಿದ್ದಿದೆ ಸರ್. ಫಲ ಇನ್ನೂ ಕೊಟ್ಟಿಲ್ಲ? ಇಲ್ಲ, ಇನ್ನೂ ಫಲ ಕಟ್ಟಿಲ್ಲ, ಹಾಕಿ 1 ವರ್ಷ ಆಗಿದೆ ಅಷ್ಟೆ. ಬಿಸಿಲು ಬೇಕು ಅದಕ್ಕೆ? ಸರ್, ಬಿಸಿಲು ಬೇಕು. ತೋಟದಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಅನ್ಸುತ್ತೆ. ಜಾಯಿಕಾಯಿ ಈ ಥರ ಎಲ್ಲ ಬೆಳೆಗಳನ್ನು, ಮಿಶ್ರ ಬೆಳೆಗಳನ್ನು ಬೆಳೆದಿದ್ದಾರೆ. ಜಾಯಿಕಾಯಿ, ಏಲಕ್ಕಿ ಎಲ್ಲ ಥರದ ಬೆಳೆಗಳನ್ನು ಬೆಳೆದಿದ್ದಾರೆ. ಅದು ಪ್ರಯೋಗ ಯಶಸ್ವಿ ಆಯ್ತು ಅಂದರೆ ಸಾಕಷ್ಟು ಜನ ಆ ರೀತಿ ಹಣ್ಣನ್ನು ತಗೊಂಡು ಅಥವಾ ಹಣ್ಣಿನ ಗಿಡಗಳನ್ನು ತಗೊಂಡು ಬೆಳೆಸಲಿಕ್ಕೆ ಸಾಧ್ಯತೆ ಇದೆ, ಮತ್ತು ಅದು ಲಾಭದಾಯಕ ಕೂಡ, ಬೇಡಿಕೆ ಇರುವಂಥ ಬೆಳೆಗಳು. ಹೌದು ಸರ್, ಜಾಯಿಕಾಯಿ, ರ್ಯಾಂಬೋಟನ್ ಹಣ್ಣು ಸಹ ಈಗ ಈ ಕಡೆ ಎಲ್ಲ ನೋಡೇ ಇಲ್ಲ ಎಂಥ ಹಣ್ಣು ಅಂತ ಕೇಳ್ತಿದ್ದಾರೆ ಅವರೆಲ್ಲ ತಗೊಂಡಿದ್ದಾರೆಲ್ಲ. ಅದೊಂದು ವಿಟಮಿನ್ ಇರೋಂಥ ಹಣ್ಣು, ಆ ಹಣ್ಣನ್ನು ಸುಮಾರು 2,000 ಸಸಿಗಳನ್ನು ನೆಪ್ಸಿದ್ದೀನಿ ನಾನೀಗ. ಬೀಜ ತೊಗೊಂಡಿರೋ ಸಸಿ ತೊಗೊಂಡ? ಇಲ್ಲ ಸರ್, ನಾವು ಬೀಜ ಮನೆಯಲ್ಲಿ ಹಣ್ಣಾಗಿರುತ್ತಲ್ಲ ಆ ಬೀಜನೇ ಹಾಕಿ ಎಪ್ಸಿದ್ದು. ಹೌದು ಸರ್. ಅಷ್ಟು ಬೀಜ ಎಲ್ಲಿಂದ ತೊಗೊಂಡ್ರಿ? ಇಲ್ಲ, ನಮ್ಮ ಮನೆಯಲ್ಲೇ ಬಿಟ್ಟಿದ್ವಲ್ಲ ಸರ್, ಅದರಲ್ಲಿ ಮಾರಾಟ ಮಾಡಿ ಉಳಿದಿರೋ ಹಣ್ಣನ್ನು ಮನೆಯವರೆಲ್ಲ ತಿಂದು ಬಿಟ್ಟಿರೋಂಥ ಹಣ್ಣುಗಳನ್ನೇ ಬೀಜ ಮಾಡಿ ಎಪ್ಸಿದೆ ಸರ್. ಎಷ್ಟು ದಿನ ಅದಕ್ಕೇನು ಸಂಸ್ಕರಣೆ ಮಾಡಬೇಕಾಗುತ್ತಾ ಬೀಜಕ್ಕೇನು? ಇಲ್ಲ ಸರ್, ಹಂಗೇನಿಲ್ಲ, ಹಣ್ಣನ್ನು ತೆಗೆದು ಬೀಜನ ಕವರಲ್ಲಿ ಹಾಕಿ ಮಣ್ಣು ಹಾಕಿದರೆ ಒಂದು 5-6 ದಿನದಲ್ಲಿ ಸ್ವಲ್ಪ ಮೊಳಕೆ ಹೊಡೆದು ಏಳುತ್ತೆ ಸರ್. ಫ್ರೆಶ್ ಆಗಿರುವಂಥ ಬೀಜನೂ ಹಾಕ್ಬೋದು? ಹೌದು ಸರ್, ಫ್ರೆಶ್ ಆಗಿರೋಂತ ಬೀಜನ ಹಾಕ್ಬೋದು. ಈಗ ಹಣ್ಣು ತಿಂದ ತಕ್ಷಣ ಬರುವಂತ ಬೀಜವನ್ನು ಕೂಡ ಹಾಕ್ಬೋದು. ಹಣ್ಣು ತಿಂದು ಎರಡ್ ಮೂರ್ ದಿನಕ್ಕೆ ಅದು ಡ್ರೈ ಆದ್ಮೇಲೆ ಹಾಕ್ತೇವೆ ಸರ್. ಮೊಳಕೆ ಎಷ್ಟು ದಿನಕ್ಕೆ ಬರುತ್ತೆ? ಮೊಳಕೆ ಒಂದು ನಾಲ್ಕೈದು ದಿನದಲ್ಲಿ ಮೊಳಕೆ ಬರುತ್ತೆ ಸರ್. ಈಗ ಒಂದು ಎರಡ್ ಮೂರ್ ಫೂಟ್ ಅಷ್ಟು ಎತ್ತರ ಆಗಿವೆ ಗಿಡಗಳೆಲ್ಲ. ಅದರ ಒಂದು ಔಷಧೀಯ ಗುಣ ಮತ್ತು ಅದನ್ನ ಯಾಕೆ ತಿನ್ಬೇಕು, ತಿನ್ನೋದ್ರಿಂದ ಏನು ಅನುಕೂಲ, ಇದ್ರ ಬಗ್ಗೆ ಏನಾದ್ರು ತಿಳುವಳಿಕೆ? ಹಾಂ ಸರ್, ಅದು ಕಣ್ಣಿನ ದೃಷ್ಟಿಗೆ ಚೆನ್ನಾಗಿರುತ್ತೆ, ಆಮೇಲೆ ಹೃದಯಕ್ಕೆ ಎಲ್ಲ ರೀತಿಯಿಂದನು ಒಂದು ವಿಟಮಿನ್ ಇದೆ ಅದರಲ್ಲಿ, ಕ್ಯಾಲ್ಸಿಯಮ್ಮು ಎಲ್ಲ ಇರೋದ್ರಿಂದ ಹಣ್ಣನ್ನು ಇಷ್ಟ ಮಕ್ಕಳು ಹೆಚ್ಚಾಗಿ ಇಷ್ಟಪಡ್ತಾರೆ ಅದನ್ನು ಸರ್. ನಮ್ಮನೆಯಲ್ಲಿ ಮಕ್ಕಳೆಲ್ಲ ಭಾಳ ಇಷ್ಟಪಟ್ಟು ಸ್ಕೂಲಿಗೆಲ್ಲ ಒಯ್ದು ಟೀಚರ್ಸ್ಗೆ ಫ್ರೆಂಡ್ಸ್ಗೆ ಎಲ್ಲ ಕೊಟ್ಟು ಭಾಳ ಖುಷಿ ಪಟ್ಟು ತಿಂತಾರೆ ಸರ್ ಅದನ್ನು. ಈಗ ಹಣ್ಣು ತಿನ್ನೋದೇ ಕಡಿಮೆ ಮಕ್ಕಳೆಲ್ಲ, ಅಂಥದ್ರಲ್ಲಿ ರಾಂಬೂಟನ್ ಹಣ್ಣು ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಮುಂದೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂದ್ರೆ ಹೇಗಿದೆ ಆ ಕನಸು? ಸರ್, ನಾವು ಒಂದು ಕಡೆ ಒಂದು ಸ್ವಲ್ಪ ಜಾಗ ತಗೊಂಡು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ನರ್ಸರಿ ಮಾಡ್ಬೇಕು. ಎಕರೆ ಅಂತ ಒಂದು ಅರ್ಧ ಎಕರೆ ಎರಡು ಎಕರೆ ಜಾಗ ತಗೊಂಡು ಅಲ್ಲಿ ಮಾಡ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ ಸರ್. ಮೂಲ ಸೌಲಭ್ಯ ಅಂತೇಳಂದ್ರೆ ನೀರು ಬೇಕು, ಮಣ್ಣು ಚೆನ್ನಾಗಿರ್ಬೇಕು, ಅದಕ್ಕೆ ಬೇಕಾದಂಥ ವಾತಾವರಣ ಬೇಕು, ಬಂಡವಾಳ ಹಾಕು ಶಕ್ತಿ ಬೇಕು, ಮತ್ತೆ ಅಲ್ಲಿ ಮೈ ಬಗ್ಗಿಸಿ ನಾವೇ ದುಡಿಯುವಂಥದ್ದು, ದಿನ ನೋಡುವಂಥದ್ದು ಏನಾಗಿದೆ ಅಂತದ್ದು ಇವೆಲ್ಲ ಗಮನಿಸ್ಬೇಕು. ಹೌದು ಸರ್, ನಾವು ಮನೆಯಲ್ಲಿದ್ದರೂ ಒಂದು ಸಾರಿ ಆದರೂ ಹೊರಗಡೆ ಕಾರಿಡಾರಲ್ಲಿ ಸುತ್ತಾಡಿ ಗಿಡಗಳನ್ನು ನೋಡಿ ಬಂದರೆ ಸಮಾಧಾನ ಸರ್ ಒಂದು ಸ್ವಲ್ಪ ಮನಸ್ಸಿಗೆ. ಒಂದು ಸಾರಿನಾದ್ರೂ ದಿನಕ್ಕೆ ಹೂವಿನ ನರ್ಸರಿ ಗಿಡಗಳ ಹತ್ರ ಹೋಗಿ ನೋಡಿ ಏನಾಗಿವೆ, ಯಾವ ಒಣಗಿವೆ, ಯಾವ ಇದು ಹುಳಗಳ ಹತ್ತಿವೆ ಎಲ್ಲ ನೋಡಿ ಪ್ರಭುಶಃ ಪೋಷಣೆ ಮಾಡ್ತಾ ಬರ್ತಾ ಇದ್ದೀವಿ ಸರ್. ಕೆಲವೊಂದಿಷ್ಟು ಅವುಗಳ ರೆಂಬೆ ಕೊಂಬೆಗಳು ಒಣಗ್ತಾ ಇರ್ತವಲ್ವ, ರೋಗ ಬಂದಿರ್ತವೆ, ಅವನ್ನೆಲ್ಲನೂ ಕಟ್ ಮಾಡಿ ತೆಗೆಯೋದು, ಸುಡೋದು, ಉಳಿದು ಇವು ಕೂಡ ಮುಖ್ಯ. ಹೌದು ಸರ್, ಒಣಗಿದ್ದ ಗುಲಾಬಿ ಅದೆಲ್ಲ ಸ್ವಲ್ಪ ಕಟ್ ಮಾಡಿದಾಗ ಹಾಗೆ ಕಪ್ಪಾಗ್ತಾ ಬರುತ್ತೆ, ಅದಕ್ಕೆ ಸ್ವಲ್ಪ ಅರ್ಶಿನನೆಲ್ಲ ಮೆತ್ತಿ ಹುಳುಗಳು ಬರದೇ ಇರೋ ಥರ ಅದನ್ನು ಕಾಪಾಡಿ ನೆಕ್ಸ್ಟ್ ಮತ್ತೆ ಬೆಳೀಲಿಕ್ಕೆ ಅದಕ್ಕೆ ಕಟ್ ಮಾಡಿದ್ದು ನೆಕ್ಸ್ಟ್ ಬೆಳೀಲಿಕ್ಕೆ ಎಲ್ಲ ಗೊಬ್ಬರಗಳನ್ನೆಲ್ಲ ಹಾಕಿ ಚೆನ್ನಾಗಿ ಅದಕ್ಕೆ ತಾಕತ್ತು ಬರಲಿಕ್ಕೆ ಎಲ್ಲ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಸರ್ಕಾರದಿಂದ ಅಥವಾ ಇಲಾಖೆಯಿಂದ ಸೌಲಭ್ಯವನ್ನು ಪಡ್ಕೊಂಡಿರೋ? ಇಲ್ಲ ಸರ್, ಈಗ ಸದ್ಯದ ಮಟ್ಟಿಗೆ ಯಾವುದೇ ಸೌಲಭ್ಯಗಳನ್ನ ಪಡ್ಕೊಂಡಿಲ್ಲ, ನಾವೇ ಮನೆಯಲ್ಲೇ ಮಾಡ್ತಾ ಇರೋದು ಕಡಿಮೆ ಬಂಡವಾಳದಲ್ಲಿ. ಈಗ ಒಂದು ಹಂತದ ನಿಮಗೆ ತಿಳುವಳಿಕೆ ಬಂದಿದೆ ಹೆಂಗ ಏನು ಅಂತ, ತರಬೇತಿ ಇನ್ನೂ ಬೇಕು ಅಂತ ಏನಾರು ಅನಿಸಿದೆಯಾ? ಹಾಂ ಸರ್, ಇನ್ನೂ ಸುಮಾರು ಕಡೆ ಈಗ ನರ್ಸರಿಗಳಲ್ಲಿ ಹೋದಾಗ ಕೇಳಿ ತಿಳ್ಕೊಳ್ತೀನಿ, ಇದಕ್ಕೆ ಸೋಷಿಯಲ್ ಮೀಡಿಯಾದಲ್ಲೂ ಸರ್ಚ್ ಮಾಡಿ ತಿಳ್ಕೊಳ್ತೀನಿ. ಕೈ ಸುರು ಒಂದು ಇದೆಯಾ? ಇಲ್ಲ ಸರ್, ಈಗ ಸದ್ಯದ ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ. ಎಲ್ಲರೂ ಗಿಡ ಮಕ್ಕಳು ಫೇಲ್ ಆಗೋದು, ಒಮ್ಮೆಗೆ ರೋಗ ಬಂದು ಹೋಗೋದು, ಇಷ್ಟೆಲ್ಲ ಅಲ್ಲಿಂದ ತಂದಿದ್ದೆ, ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದೆ, ಹೋಗಿಬಿಡ್ತು, ಹಂಗೇನು ಅನಿಸಿದ್ಯಾವ್ದ? ಇಲ್ಲ ಸರ್, ಅನಿಸಿದ್ರು ಮತ್ತೆ ಬಿಡೋದಿಲ್ಲ, ತರ್ತೀನಿ ಹೋಗಿ ಅನಿಸಿದೆ. ಹೋದಾಗ ಬೇಜಾರಾಗ್ತದೆ, ತಂದು ಒಂದೆರಡು ಗಿಡಗಳು ನರ್ಸರಿಯಿಂದ ನಾನು ತಂದಾಗ ಬೇಜಾರಾಗ್ತದೆ, ಆದರೂ ಬಿಡೋದಿಲ್ಲ, ಮತ್ತೆ ತಂದು ಎಬ್ಬಿಸ್ಬೇಕು ಅನ್ನೋದು ನಂದೊಂದು ಹಠ. ಮತ್ತೆ ಮಣ್ಣಿಗೂ ಸ್ವಲ್ಪ ರೆಸ್ಟ್ ಕೊಡಬೇಕು. ಹೌದು ಸರ್, ಮಣ್ಣಿಗೂ ರೆಸ್ಟ್ ಬೇಕು. ಈ ಸಲ ನಾವು ಬೆಳೆಸಿದ್ದು ಚೀಲದಲ್ಲಿ ಹಾಕಲಿ ಕುಂಡ್ಲಿ ಒಳಗೆ ಹಾಕಲಿ, ಬೆಳೆಸಿದಂಥ ಮಣ್ಣನ್ನು ಮತ್ತೆ ಬೇರೆ ಮಣ್ಣು ಹಾಕಿ ಅದಕ್ಕೆ ಮತ್ತೆ ಗೊಬ್ಬರ ಮಿಕ್ಸ್ ಮಾಡಿ ಮತ್ತೆಲ್ಲ ಬೇರೆ ಹೊಸ ಮಣ್ಣು ಥರ ತಯಾರು ಮಾಡಿ ಗಿಡಗಳನ್ನು ಹಚ್ಚಿತು. ಇಷ್ಟೆಲ್ಲ ಜೊತೆಗೆ ಮನೆಯಲ್ಲಿ ಎಲ್ಲರದು ಸಹಕಾರ ಇದೆ, ಮಾರಾಟದಲ್ಲಿ ಸಹಕಾರ ಇದೆ, ದುಡ್ಡೆಲ್ಲ ನಿಮ್ಮ ಹತ್ರ ಇರುತ್ತಾ? ಹಾಂ ಸರ್, ಎಲ್ಲ ಸಪೋರ್ಟ್ ಮಾಡ್ತಾರೆ, ಮಾವನವರು ಸಹ ತುಂಬ ಸಪೋರ್ಟ್ ಮಾಡ್ತಾರೆ. ಅವರಿಗೂ ಹೆಚ್ಚಿನ ಆಸಕ್ತಿ ಗಿಡಗಳ ಬಗ್ಗೆ, ತೋಟದ ಬಗ್ಗೆ ಎಲ್ಲ ಭಾಳ ಮುಂಚೆಯಿಂದನೂ ಅವರಿಗೆ ನನಗಾಗಲಿ ನಮ್ಮ ಹಸ್ಬೆಂಡ್ಗಾಗಲಿ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಸರ್. ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡ್ರಿ ವಾಣಿಶ್ರೀ ಅವರೇ. ಒಂದು ನರ್ಸರಿ ಮಾಡಬೇಕಾಗಿತ್ತು ಅಂದರೆ ಮಕ್ಕಳನ್ನು ಹೇಗೆ ನೋಡ್ತೀವಿ, ಅವ್ರನ್ನ ಹೇಗೆ ಕಾಳಜಿ ಮಾಡ್ತೀವಿ, ಅಷ್ಟೇ ಕಾಳಜಿ ಇಲ್ಲಿ ಕೊಡಬೇಕಾಗುತ್ತೆ. ಯಾಕಂದರೆ ಅದಕ್ಕೆ ಇನ್ನೂ ಭಾಳ ಸೂಕ್ಷ್ಮ ಆಗಿರ್ತವೆ ಗಿಡಗಳು, ರೋಗ ರೋಜನಕ್ಕೆ ಬೇಗ ತುತ್ತಾಗುವಂಥ ಸಂದರ್ಭ ಇರುತ್ತೆ. ಮಳೆ ಜಾಸ್ತಿ ಆದರೂ ತಡ್ಕೊಳ್ಳಲ್ಲ, ಬಿಸಿಲು ಜಾಸ್ತಿ ಆದರೂ ತಡ್ಕೊಳ್ಳಲ್ಲ, ಶೀತ ಜಾಸ್ತಿ ಆದರೂ ತಡ್ಕೊಳ್ಳಲ್ಲ. ಇಂಥ ಸಂದರ್ಭದೊಳಗೆ ಹೆಣ್ಣುಮಕ್ಕಳು ಮಾಡಿದರೆ ಇನ್ನೂ ಒಳ್ಳೇದು, ಯಾಕಂದರೆ ಅವ್ರ ಪೇಷನ್ಸ್ ಜಾಸ್ತಿ ಇರುತ್ತೆ ಅಲ್ವಾ? ಅದ್ರ ಜೊತೆಗೆ ನೀವು ಬೇರೆ ಊರಿಗೆ ಹೋಗ್ಬೇಕು, ಮದುವೆಗೆ ಹೋಗ್ಬೇಕು, ಬೇರೆ ಸಂಬಂಧಿಕರ ಹತ್ರ ಹೋಗ್ಬೇಕು, ಒಂದು ನಾಲ್ಕನೇ ಇದ್ದು ಬರಬೇಕು ಅನ್ನೋದು ಸ್ವಲ್ಪ ಕಷ್ಟನೇ. ಇಲ್ಲ ಸರ್, ನಮ್ಮ ಮನೆಯಲ್ಲಿ ನಮ್ಮ ಭಾವನೆ ಹೆಂಡತಿ, ನಮ್ಮ ತಂಗಿ ಇದ್ದಾಳೆ, ನಮ್ಮ ಅತ್ತೆಯವರಿದ್ದಾರೆ, ಅವರು ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ನೋಡ್ಕೊಳ್ತಿರ್ತಾರೆ ಸರ್. ನೀರೆಲ್ಲ ಹಾಕೋದು ಅದೆಲ್ಲ ಮಾಡ್ತಿರ್ತಾರೆ. ನಿಶ್ಚಿಂತೆಯಿಂದ ಹೋಗಿ ಬರ್ತೀರ? ಬರ್ಬೋದು ಸರ್. ನಮ್ಮ ತಂಗಿ ಸಹ ಸಹಕಾರ ನೀಡ್ತಿದ್ದಾಳೆ. ಇಷ್ಟೆಲ್ಲ ಅನುಭವವನ್ನು ಹಂಚಿಕೊಂಡ್ರಿ ವಾಣಿಶ್ರೀ ಅವರೇ, ಧನ್ಯವಾದ. ನಮಸ್ಕಾರ. ಧನ್ಯವಾದ. ರೈತ ಬಾಂಧವರೇ, ಇದುವರೆಗೂ ಕೇಳಿದಿರಿ ನರ್ಸರಿ ಗಿಡಗಳ ಬೇಸಾಯ ಜೊತೆಗೆ ತೋಟಗಾರಿಕೆಯನ್ನು ಮಾಡುತ್ತಿರುವ ಸಿದ್ದಾಪುರ ತಾಲೂಕು ಕುಣಜಿಯ ವಾಣಿಶ್ರೀ ಪ್ರಶಾಂತ್ ಗೌಡರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು HB ರಾಮಡಗಿ. पक्षियों से तो हम खेत को बचा लेते हैं, पर इन घातक रसायनों से कैसे बचाए? मतलब वेट बेटा, तू जो ये अंधाधुंध रसायन मिलाता है ना, मिट्टी की सेहत बिगड़ने लगी है, और जब माटी ही कमजोर पड़ जाएगी तो उपज कैसे सेहतमंद होगी? अरे पहले ऐसा नहीं था, पूछना अपने बड़े बुजुर्गों से कैसे फसल लग रहा थी, खुद पता चलती थी माटी की तक और लो पहली वाली बात कहा, परंतु सब नहीं डाले, सब नहीं, आज भी लाखों जागरूक किसान परंपरागत विधि से फसल उगा रहे, पर्चा कम और उपज की कीमत भी बेहतर पा रहे हैं। सच है? रे बेटे, एक्सपीरियंस से बता रहे हैं, रूप में बाल स्वेद नहीं किए हैं। ठीक है भाई, मैं भी ऐसे जैसे खेती शुरू करूंगा। माटी से प्रेम की परंपरा है परंपरागत खेती। ರೈತ ಬಾಂಧವರೇ, ಇದು ಇಂದಿನ ಕಿಸಾನವಾಣಿ ಕಾರ್ಯಕ್ರಮ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಕೇಳುಗರೆ, ನಾಳೆ ಸಂಜೆ 6:50 ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ತಾಲೂಕು ದೊಡ್ಡಮನೆ ಕಲ್ಲೈನ ಸಾಧನಾ ರಾಜೇಶ್ ಭಟ್ ಅವರೊಡನೆ ಹೈನುಗಾರಿಕೆ ಕುರಿತು ಮಾತುಕತೆ ಪ್ರಸಾರವಾಗಲಿದೆ. ಮಾತುಕತೆಯಲ್ಲಿ ಇವರೊಡನೆ HB ರಾಮಡಗಿ. ನಾಳೆ ಸಂಜೆ 5:00 ನಮ್ಮ ನಿಲಯದಿಂದ ಕೊಂಕಣಿ ಕಾರ್ಯಕ್ರಮದಲ್ಲಿ ಸ್ವಉದ್ಯೋಗಿ ಜೋಯಿಡಾದ ಮಾಯಾ ನಾಮದೇವ್ ಗೌಡ ಅವರೊಡನೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಕರು ಫ್ಲೋರಿನ್ ರೋಜ್. ನಾಳೆ ಮಧ್ಯಾಹ್ನ ರಾಜ್ಯವ್ಯಾಪಿಯಲ್ಲಿ 12:30 ಆರೋಗ್ಯ ಸಂಚಿಕೆ, ಸೆರೆಬ್ರಲ್ ಪಾಲಿಸಿ ಬಗ್ಗೆ ದೈಹಿಕ ಮತ್ತು ಪುನರ್ವಸತಿ ತಜ್ಞೆ ಡಾಕ್ಟರ್ ಸಪ್ನಾ ಎ ಪಾಟೀಲ್ ಅವರ ಜೊತೆ ಸಂದರ್ಶನ, ಹಾಗೂ ಮರೆವು ರೋಗದ ಬಗ್ಗೆ ಕಲಬುರಗಿಯ ಹೃದ್ರೋಗ ತಜ್ಞ ಡಾಕ್ಟರ್ ಅನಿಲ್ ಕುಮಾರ್ ಬಿ ಪಾಟೀಲ್ ಅವರಿಂದ ಮಾಹಿತಿ. ನಾಳಿನ ಆರೋಗ್ಯ ಸಂಚಿಕೆ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. ಕಾರ್ಯಕ್ರಮಗಳನ್ನು 102.3 ಮೆಗಾಹರ್ಟ್ಸ್ಗಳು ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಕೇಳ್ತಾ ಇದ್ದೀರಾ. ಸಮಯ 7:20. ಮಹದೇವ ಗೋವಿಂದ ಮರಾಠೆ ಮತ್ತು ಸಂಗಡಿಗರಿಂದ ಜನಪದ ಸಂಗೀತದಲ್ಲಿ ಕೋಲಾಟದ ಪದಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಕೆಪಿಎಂ

ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಎಂಬಿ ಅಯ್ಯನಹಳ್ಳಿ ಗ್ರಾಮದ ಎ ಮಂಜುನಾಥ್ ಅವರು ತರಕಾರಿಗಳಿಗೆ ನುವಾಲ್ಗಿಯನ್ನು ಬಳಕೆ ಮಾಡಿ ಅನುಭವ ಪಡೆದುಕೊಂಡಿದ್ದಾರೆ. ಅವರ ವಿಚಾರ ಈಗ ಬಿತ್ತರವಾಗ್ತಾ ಇದೆ. 3,000 ಗಿಡಕ್ಕೆ ಹೊಡೆದಿದ್ವಿ, ಬಹಳ ಚೆನ್ನಾಗಿ ಬಂತು. ಬಹಳ ಇಳುವರಿ ಬಂತು, 25-30 ಕ್ವಿಂಟಲ್ ಆಗಿರ್ಬೋದು. ಓಹೋ, ಎಷ್ಟು ಸಾರಿ ಸಿಂಪರಣೆ ಮಾಡಿದ್ದು? 3-4 ಸಾರಿ ಮಾಡಿದ್ವಿ. ಸಣ್ಣದಿದ್ದಾಗ ಒಂದ್ಸಾರಿ, ತಿರುಗಿ ಮಧ್ಯಕ್ಕೆ ಒಂದ್ಸಾರಿ, ತಿರುಗ ದೊಡ್ಡದಾದ ಬಂತು. ಟೊಮೆಟೊ ಗಿಡ 2,000 ಹಾಕಿದ್ವಿ, ಅದು ಬಹಳ ಚೆನ್ನಾಗಿ ಬಂತು. ಮೆಣಸಿನ ಗಿಡ ಮತ್ತು ಟೊಮ್ಯಾಟೋಕ್ಕೆ ಉಪಯೋಗಿಸ್ಕೊಂಡ್ರಿ, ಮತ್ತೆ ಒಳ್ಳೆ ಬೆಳವಣಿಗೆ ಕಂಡ್ರಿ, ಮತ್ತೆ ಗಿಡಗಳು ಬಾಳಿಕೆ ಬಂದ್ವಾ ಹೇಗೆ? ಗಿಡಗಳನ್ನು ಒಳ್ಳೆ ತಾಳಿಕೆ ಬಂತು, ಬಹಳ ದಿವಸನ ಬಂತು ಮೆಣಸಿನ ಗಿಡ. ಓಹೋ, ಉಪಯೋಗಿಸ್ಕೊಳ್ಳುವಾಗ ಅಥವಾ ಉಪಯೋಗಿಸ್ಕೊಂಡ ಮೇಲೆ ಈಗ ಕೀಟನಾಶಕಗಳು ಸಿಂಪರಣೆ ಮಾಡಿದಾಗ ಆಗುವ ಉರಿ ಅಥವಾ ದಾಹ ಅಥವಾ ಕೆಟ್ಟ ವಾಸನೆ ಒಳ್ಳೆ ಚೆನ್ನಾಗಿ ಬಂತು, ಬಹಳ ಚೆನ್ನಾಗಿ. ಖರ್ಚು ವೆಚ್ಚ? ಖರ್ಚು ವೆಚ್ಚ ಅನ್ಕಿಲ್ಲ, ಖರ್ಚು ಕಮ್ಮಿ ಅಲ್ಲ. ಹೌದು, ಅದೊಂದೇ ಹೊಡೆದ್ ನಾವು, ಏನು ಬೇರೆ ಯಾರು ಜಾಸ್ತಿ ಹೊಡಿಲಿಲ್ಲ. ರಾಸಾಯನಿಕ ಗೊಬ್ಬರಗಳನ್ನ ಹಾಕೋದ್ರಲ್ಲಿ ಏನಾದರೂ ಕಡಿಮೆ ಆಯ್ತಾ? ರಾಸಾಯನಿಕ ಗೊಬ್ಬರ ನಾವು ಬಹಳ ಹಾಕ್ಲಿಲ್ಲ. ಕೇಳಿಗ್ರಿ, ಹಸಿ ಮೆಣಸಿನಕಾಯಿ ಮತ್ತು ಟೊಮ್ಯಾಟೊ ಬೆಳೆಗೆ ನೂವಾಲ್ಗಿಯನ್ನು ಉಪಯೋಗಿಸಿಕೊಂಡು ಭರ್ಜರಿ ಇಳುವರಿಯನ್ನು ಪಡೆದುಕೊಂಡ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಎಂಬಿ ಅಯ್ಯನಹಳ್ಳಿಯ ಎ ಮಂಜುನಾಥ್ ಅವರ ಅನುಭವಗಳನ್ನು ಆಲಿಸಿಕೊಂಡ್ರಿ. ಬಳಸಿ ಬಳಸಿ ನೋವಾಲ್ಗಿ ಸಾಬಣವನ್ನ ಕಾಣಿರಿ, ಹೆಚ್ಚಿನ ಇಳುವರಿಯನ್ನ ದೂರವಿಡಿರೋಗ ಕೀಟಗಳನ್ನ ಗಳಿಸಿ ಅಧಿಕ ಆದಾಯವನ್ನ ಬಳಸಿ ಬಳಸಿ ನೋವಾಗಿ ಸಾಬಣವನ್ನ ಬಳಸಿ ಬಳಸಿ ನೋವಾಗಿ ಬಲ್ಗಿ ಜ್ಞಾನೋ ದ್ರಾವಣವಿದುವೆ ಪೈರುಗಳಲ್ಲಿ ಬೆಳವಣಿಗೆ ಆಗುವುದು ಹಣವು ಉಳಿತಾಯ ವಾಗುವುದು ಬೆಳೆಯು ಬಾಳಿಕೆ ಬರುವುದು ಬಳಸಿ ಬಳಸಿ ನೋವಾಗಿ ದ್ರಾವಣವನ್ನು ಬಳಸಿ ಬಳಸಿ ನೋವಾಗಿ. ಹೆಚ್ಚಿನ ಮಾಹಿತಿಗೆ ನೂ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8884267651. ಸಂಖ್ಯೆ ಮತ್ತೊಮ್ಮೆ 8884267651. ಇದುವರೆಗೆ ನೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ಚಮತ್ಕಾರ ಬೆಳೆಗಳಿಗೆ ಇದು ಆರೋಗ್ಯಕರ ಈಗ ಬಿಕೆ ಸುಮಿತ್ರ ಹಾಡಿರುವ ಒಂದು ಜಾನಪದ ಗೀತೆ. ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ ಎಲ್ಲವನೋ ಶಿವ ಎಲ್ಲವನೋ ಸ್ವಾಮೆಲ್ಲವನೋ ಗುರು ಎಲ್ಲವನೋ ಅಲ್ಲವನಿಲ್ಲವನೆಲ್ಲವನು ಸ್ವಾಮೆಲ್ಲ ಎಲ್ಲವನೋ ಗುರು ಎಲ್ಲವನೋ ಎಲ್ಲವನೋ ಶಿವ ಎಲ್ಲವನೋ ಸ್ವಾಮಿ ಎಲ್ಲವನೋ ಗುರು ಎಲ್ಲವನೋ